ನಮಗಿರುವುದು ಇದೊಂದೇ ಭೂಮಿ. ಇಲ್ಲಿಯ ವನಸಿರಿಯನ್ನು ಉಳಿಸೋಣ, ಬೆಳೆಸೋಣ, ಮುಂದಿನ ಜನಾಂಗಕ್ಕೆ ವಹಿಸಿಕೊಡೋಣ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:51. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವನೇಗಿಲ ಯೋಗಿ. ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವನೇಗಿಲ ಯೋಗಿ. ನೇಗಿಲ ಯೋಗಿ. ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುವ ರೈತ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ಲಿಂಗಸ್ಗೂರು ತಾಲೂಕಿನ ಕಸ್ಬಾ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿ ಸಿದ್ದಪ್ಪ ಬಾಚಿಹಾಳ್ ಅವರೊಂದಿಗೆ ಸಂದರ್ಶನ, ನಂತರ ಹವಾಮಾನ ವರದಿ, ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ, ನಂತರ ಕೃಷಿರಂಗದಲ್ಲಿ ಬೀಜ ಕಲ್ಯಾಣ ಪ್ರಾಯೋಜಿತ ಕಾರ್ಯಕ್ರಮ, ಬೀಜೋಪಚಾರದ ಮಹತ್ವ ಮತ್ತು ವಿಧಾನಗಳ ಕುರಿತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೃಷಿ ಸೂಕ್ಷ್ಮಾಣು ಜೀವಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಪಂಪನಗೌಡ ಅವರೊಂದಿಗೆ ಸಂದರ್ಶನ. ಪ್ರಾಯೋಜಕರು ಬೀಜಘಟಕ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು. ಮೊದಲಿಗೆ ಒಂದು ಜಾಹೀರಾತು. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಈಗ ಕೇಳಿ ಲಿಂಗಸ್ಗೂರು ತಾಲೂಕಿನ ಕಸ್ಬಾ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿ ಸಿದ್ದಪ್ಪ ಬಾಚಿಹಾಳ್ ಅವರೊಂದಿಗೆ ಸಂದರ್ಶನವನ್ನು. ಸಂದರ್ಶಕರು ಡಾಕ್ಟರ್ ವಿಜಿ ಬಾವಲತ್ತಿ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು ಇವತ್ತಿನ ಕಾರ್ಯಕ್ರಮದಲ್ಲಿ ಲಿಂಗಸೂಗೂರು ಕಸ್ಬಾ ಒಂದು ರೈತ ಸಂಪರ್ಕ ಕೇಂದ್ರದಿಂದ ಏನೇ ಒಂದು ಕೃಷಿ ಪರಿಕರಗಳು ಈ ಒಂದು ಹೋಬಳಿಯಲ್ಲಿ ರೈತರಿಗೆ ಸಿಗ್ತಾ ಇದ್ದಾವೆ, ಜೊತೆಗೆ ಮಳೆ ಹೇಗಾಗಿದೆ, ಮಳೆ ಬೆಳೆ ಪರಿಸ್ಥಿತಿ ಹೇಗಿದೆ, ಕೆಲವೊಂದು ಕೃಷಿ ಇಲಾಖೆ ಯೋಜನೆಗಳ ಬಗ್ಗೆ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿಗಳಾದಂಥ ಡಾಕ್ಟರ್ ಸಿದ್ದಪ್ಪ ಬಾಚಿಹಾಳ್ ಅವರು ನಮ್ಮ ರೈತರಿಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ಒದಗಿಸ್ತಾ ಇದ್ದಾರೆ. ಆ ಸಿದ್ದಪ್ಪ ಬಾಚಿಹಾಳ್ ಅವರೇ, ಮೊದಲನೇದಾಗಿ ಹೇಳಿ, ನಿಮ್ಮ ಲಿಂಗಸೂರು ಹೋಬಳಿಯಲ್ಲಿ ಮಳೆ ಹೇಗಾಗಿದೆ, ಒಟ್ಟಾರೆ ಮಳೆ ಪರಿಸ್ಥಿತಿ ಹೇಗಿದೆ, ರೈತರು ಈ ಸದ್ಯದಲ್ಲಿ ಏನ್ ಕೆಲಸ ಮಾಡ್ತಿದ್ದಾರೆ ಇಲ್ಲಿ? ಮೊದಲಿಗೆ ನಮ್ಮ ಲಿಂಗಸ್ಗೂರು ಹೋಬಳಿಯ ಎಲ್ಲ ರೈತ ಬಾಂಧವರಿಗೆ ಸ್ವಾಗತವನ್ನ ಕೋರುತ್ತ ಈ ನಮ್ಮ ಲಿಂಗಸ್ಗೂರು ಹೋಬಳಿಯಲ್ಲಿ ಉತ್ತಮ ಮಳೆಯಾಗಿದೆ. ಅಂದ್ರೆ ಮುಂಚೆ ಏನು ರೋಹಿಣಿ ಮಳೆ ಒಂದು ಉತ್ತಮ ರೀತಿಯಲ್ಲಿ ಆಗಿರೋದ್ರಿಂದ ಬಿತ್ತನೆ ಕಾರ್ಯ ಅತ್ಯಂತ ವೇಗವಾಗಿ ಚಟುವಟಿಕೆಗಳು ತಗೊಳ್ತಾ ಇದ್ದಾರೆ. ಆಮೇಲೆ ನಮ್ಮಲ್ಲಿ ಮುಂಗಾರು ಹಂಗಾಮಿನಲ್ಲಿ ಮುಖ್ಯವಾಗಿ ರೋಹಿಣಿ ಮಳೆ ಪ್ರಾರಂಭವಾಯಿತು ಅಂತಂದರೆ ಹೆಸರು ಬಿತ್ತನೆ ವಾಡಿಕೆ ಇರೋದ್ರಿಂದ ಹೆಸರು ಕೂಡ ನಾವು ನಮ್ಮ ರೈತ ಸಂಪರ್ಕ ಕೇಂದ್ರದ ಮೂಲಕ ಮತ್ತು ರಸಗೊಬ್ಬರ ಮಾರಾಟ ಮಳಿಗೆಯ ಮುಖಾಂತರ ನಾವು ಬಿತ್ತನೆ ಬೀಜವನ್ನು ವಿತರಣೆ ಮಾಡ್ತಿದ್ದೀವಿ. ಮತ್ತು ಒಟ್ಟಾರೆ ಮಳೆ ಪ್ರಮಾಣದ ಹೇಳಬೇಕಂದ್ರೆ ಹೋದ ವರ್ಷದ ಮುಂಗಾರಿಗೆ ಕಂಪೇರ್ ಮಾಡಿದರೆ ಈ ವರ್ಷ ಒಂದು ಉತ್ತಮ ಮಳೆಯಾಗಿತ್ತಂತೆ. ನಿಮ್ಮ ಒಂದು ರೈತ ಸಂಪರ್ಕ ಕೇಂದ್ರದ ವ್ಯಾಪ್ತಿಯಲ್ಲಿ ಯಾವ ಬೆಳೆಗೆ ರೈತರು ಜಾಸ್ತಿ ಹೋಗ್ತಾ ಇದ್ದಾರೆ, ಯಾವ ಬೆಳೆಗೆ ಬೀಜಗಳಿಗೆ ಬೇಡಿಕೆ ಜಾಸ್ತಿ ಬರ್ತಾ ಇದೆ? ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಹಿಂದಿನ ಮುಂಗಾರು ವರ್ಷದಲ್ಲಿ ನಾವು ಗಮನಿಸಿದಾಗ ತೊಗರಿಗೆ ಹೆಚ್ಚಿಗೆ ರೈತರು ಹೋಗ್ತಿದ್ರು. ಯಾಕಂದ್ರೆ ಈ MSP ಅಂತ ಏನು ಕರಿತಿದ್ವಿ ನಾವು, ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ, ಅದಕ್ಕೋಸ್ಕರ ಸರ್ಕಾರದಿಂದ ತೊಗರಿಗೆ ಒಂದು ಬೆಂಬಲ ಬೆಲೆ ಉತ್ತಮವಾಗಿರೋದ್ರಿಂದ ಹೋಗ್ತಾ ಇದ್ರು. ಹೋದ ವರ್ಷ ಸೂರ್ಯಕಾಂತಿ ಮತ್ತು ಹತ್ತಿ ಬೆಳೆಗಳು ಒಂದು ಉತ್ತಮ ಮಾರುಕಟ್ಟೆ ವ್ಯವಸ್ಥೆ ಇರೋದ್ರಿಂದ ಈ ಬಾರಿ ನಮ್ಮ ತೊಗರಿ ಜೊತೆಗೆ ಸೂರ್ಯಕಾಂತಿ ಮತ್ತು ಹತ್ತಿ ಬೆಳೆ ಕ್ಷೇತ್ರಾವರಣೆ ಆಗುವ ಸಂಭವಗಳು ಕಾಣ್ತಾ ಇದ್ದೇವೆ ಸರ್. ನಿಮ್ಮ ಲಿಂಗಸೂರು ಕಸಬಾ ಒಂದು ರೈತ ಸಂಪರ್ಕ ಕೇಂದ್ರದಲ್ಲಿ ಯಾವ್ಯಾವ ಬೀಜಗಳ ಲಭ್ಯತೆ ಇದೆ ರೈತರಿಗೆ, ಹೇಗೆ ರೇಟು ಫಿಕ್ಸ್ ಮಾಡಿದ್ದೀರಿ ಬೀಜಗಳಿಗೆ? ನಮ್ಮ ಲಿಂಗಸೂರು ರೈತ ಸಂಪರ್ಕ ಕೇಂದ್ರಗಳಲ್ಲಿ ಭತ್ತ, ತೊಗರಿ, ಹೆಸರು, ಸೂರ್ಯಕಾಂತಿ, ಸಜ್ಜಿ, ಹೆಸರು ಬಿತ್ತನೆ ಬೀಜಗಳು ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಲಭ್ಯವಿದೆ. ಇದು ಸಾಮಾನ್ಯವಾಗಿ ನಾವೇನು ಮಾಡ್ತಿದ್ದೀವಿ, ಸರ್ಕಾರ ನಿಗದಿಪಡಿಸಿರ್ತಕ್ಕಂತ ದರ ಸಾಮಾನ್ಯ ರೈತರಿಗೆ 50% ಸಹಾಯಧನದಲ್ಲಿ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ರೈತರಿಗೆ 75% ರಿಯಾಯಿತಿ ದರದಲ್ಲಿ ನಾವು ಬಿತ್ತನೆ ಬೀಜವನ್ನು ರೈತ ಸಂಪರ್ಕ ಕೇಂದ್ರದ ಮೂಲಕ ಸೂಕ್ತ ದಾಖಲಾತಿಗಳಾದ ಪಹಣಿ, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಮತ್ತು ಕ್ಯಾಶ್ ಸರ್ಟಿಫಿಕೇಟ್ ಅಂದರೆ ಜಾತಿ ಪ್ರಮಾಣ ಪತ್ರ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ರೈತರಿಗೆ ಮಾತ್ರ ತಗೊಂಡು 5 ಎಕರೆ ಲಿಮಿಟೇಷನಲ್ಲಿ ಮಿಶ್ರ ಬೆಳೆ ಪದ್ಧತಿಯನ್ನು ನಾವು ಅನುಸರಣೆ ಮಾಡಲಿ ಒಂದು ಉದ್ದೇಶದಿಂದ ನಾವು 3 ಎಕರೆದಲ್ಲಿ ಒಂದು ಬೆಳೆ, ಇನ್ನು 2 ಎಕರೆಯಲ್ಲಿ ಬೇರೆ ಬೆಳೆಯನ್ನು ಕೊಡೋದ್ರ ಮೂಲಕ ನಾವು ಬಿತ್ತನೆ ಬೀಜ ವನ್ನ ಪ್ರಾರಂಭ ಮಾಡಿದ್ದೀವಿ. ಬೀಜಗಳ ಬೇಡಿಕೆ, ರೈತರು ಸೂರ್ಯಕಾಂತಿ ಬೀಜ ಮತ್ತು ವಿಶೇಷವಾಗಿ ಕೆಲವೊಂದು ತೊಗರಿ ಬೀಜಗಳು ಕೊರತೆ ಆಗಿದೆ ಅಂತ ಹೇಳ್ತಿದ್ದಾರೆ. ನಿಮ್ಮ ರೈತ ಸಂಪರ್ಕ ಕೇಂದ್ರ ಮಟ್ಟದಲ್ಲಿ ಹೇಗಿದೆ ಬೀಜದ ಒಂದು ಅವೈಲೇಬಿಲಿಟಿ? ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಬಿತ್ತನೆ ಬೀಜಗಳ ಕೊರತೆ ಇಲ್ಲ, ದಾಸ್ತಾನು ಬಂದಂಗೆ ವಿತರಣೆ ಮಾಡ್ತಿದ್ದೇವೆ. ಅದೇ ರೀತಿಯಾಗಿ ನಮ್ಮ ಬೇಡಿಕೆಯಂತೆ ನಾವು ದಾಸ್ತಾನನ್ನು ಪಡೆದುಕೊಂಡು ನಾವು ರೈತರಿಗೆ ವಿತರಣೆ ಮಾಡ್ತಿದ್ದೇವೆ. ಇಲ್ಲಿ ಆ ರೀತಿ ತೊಂದರೆಗಳು ಇರುವುದಿಲ್ಲ ಸರ್. ಇನ್ನು ವಿಶೇಷವಾಗಿ ಕೃಷಿ ಸಂಜೀವಿನಿ ಯೋಜನೆ, ಇದ್ರ ಬಗ್ಗೆ ಏನು ಹೇಳ್ತೀರಿ? ಹೊಸದಾಗಿ ಸರ್ಕಾರ ಚಾಲು ಮಾಡಿದೆ ಕರ್ನಾಟಕ ಸರ್ಕಾರ, ಕೃಷಿ ಸಂಜೀವಿನಿ ಉದ್ದೇಶ ಏನು? ನಿಮ್ಮ ಲಿಂಗಸೂರು ತಾಲೂಕಿನಲ್ಲಿ ಏನಾದರೂ ವ್ಯವಸ್ಥೆ ಆಗಿದೆ? ಈ ಒಂದು 2022-23 ಸಾಲಿನಲ್ಲಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದ ನಾಯಕರುಗಳ ಜೊತೆಗೆ ಬೆಂಗಳೂರಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಕೃಷಿ ಸಂಜೀವಿನಿ ಅಂತ ಹೋಬಳಿಗೆ ಒಂದು ಅಂತೇಳಿ ರೈತ ಸಂಪರ್ಕ ಒಂದು ವಾಹನ, ಅದರ ಜೊತೆ ಒಬ್ಬ ಕೃಷಿ ತಾಂತ್ರಿಕ ಅಧಿಕಾರಿ ಅಂದರೆ ಡಿಪ್ಲೊಮಾ ಹೋಲ್ಡರ್ ಇರ್ತಾರೆ, ಒಬ್ಬ ಡ್ರೈವರ್ ಇರ್ತಾರೆ, ಆಲ್ ಸಾಯಿಲ್ ಟೆಸ್ಟಿಂಗ್, ವಾಟರ್ ಟೆಸ್ಟಿಂಗ್ ಎಲ್ಲ ಇಕ್ವಿಪ್ಮೆಂಟನ್ನು ಲಭ್ಯತೆ ಇರುವಂಥ ವಾಹನವನ್ನು ಅದಕ್ಕೊಂದು ನಂಬರನ್ನು ಫಿಕ್ಸ್ ಮಾಡಿದ್ದಾರೆ. ಆ ನಂಬರ್ ಮೂಲಕ ಕರೆ ಮಾಡಿದಂಥ ರೈತರಿಗೆ ಅವರಿಗೆ ಹೋಗಿ ಸ್ಪಾಟಲ್ಲೇ ಅವರು ಮಣ್ಣಿನ ಮಾದರಿಗಳನ್ನು ಸಂಗ್ರಹಣೆ ಮಾಡಿ ವಿಶ್ಲೇಷಣೆ ಮಾಡಿ ವರದಿಯನ್ನು ಅಲ್ಲೇ ಕ್ಷೇತ್ರ ಮಟ್ಟದಲ್ಲಿ ಕೊಡುವಂಥ ವ್ಯವಸ್ಥೆಗಳನ್ನ ಸರ್ಕಾರದಿಂದ ನಮ್ಮ ಇಲಾಖೆಯಿಂದ ಮುದುಗಲ್ ಹೋಬಳಿಯಲ್ಲಿ ಈ ಒಂದು ವಾಹನ ತಾಲೂಕು ಮಟ್ಟದಲ್ಲಿ ಇವಾಗ ಇರೋದು ಇರ್ತಾ ಇದೆ. ಒಂದು ಸದುಪಯೋಗವನ್ನು ನಮ್ಮ ಹೋಬಳಿಯ ಅಥವಾ ತಾಲೂಕಿನ ಎಲ್ಲ ಹೋಬಳಿಯ ರೈತರು ಪಡೆದುಕೊಂಡು ತಮ್ಮ ಮಣ್ಣಿನ ಫಲವತ್ತತೆ ಮತ್ತು ರಾಸಾಯನಿಕ ಪ್ರಮಾಣವನ್ನು ಪಡೆದುಕೊಳ್ಳಬೇಕಂತೇಳಿ ರೈತರಲ್ಲಿ ನಾನು ವಿನಂತಿಯನ್ನು ಮಾಡ್ಕೊತೇವೆ. ಈಗ ಲಿಂಗಸೂರು ತಾಲೂಕಿನಲ್ಲಿ ಎಷ್ಟು ಸಂಜೀವಿನಿ ವಾಹನಗಳು ಅದಾವೆ? ಇಲ್ಲಿ ಒಂದೇ ಇದೆಯಾ ಅಥವಾ ಹೇಗೆ ಅಲ್ಲೇ ಮಣ್ಣು ಪರೀಕ್ಷೆ ಮಾಡಿ ರೈತರಿಗೆ ಮಾಹಿತಿ ಕೊಡ್ತಾ ಇದ್ದಾರೆ? ಇದು ಲಿಂಗಸೂರು ತಾಲೂಕಿನಲ್ಲಿ ನಮ್ಮ ಹೋಬಳಿಗೆ ಇನ್ನೂ ವಾಹನ ಬಂದಿಲ್ಲ, ಮುದುಗಲ್ ಹೋಬಳಿಯಲ್ಲಿ ಈ ಒಂದು ವಾಹನ ಬಂದಿರೋದ್ರಿಂದ ಮುದುಗಲ್ ಹೋಬಳಿಯ ರೈತರು ಈ ಒಂದು ಸೌಲಭ್ಯವನ್ನು ಪಡ್ಕೊತಾರೆ. ಮುಂದಿನ ದಿನಮಾನಗಳಲ್ಲಿ ನಮ್ಮ ಹೋಬಳಿಯಲ್ಲಿನೂ ಕೂಡ ಈ ಒಂದು ವಾಹನದ ವ್ಯವಸ್ಥೆಯನ್ನು ಆಗ್ತದೆ. ನಾವು ಕೂಡ ಆ ಒಂದು ಕೃಷಿ ಸಂಜೀವಿನಿ ಅಂತ ಏನು ಕರಿತಾ ಇದ್ದಾರೆ ಅದೇ ಮಣ್ಣಿನ ಸವಲತ್ತನ್ನು ನಮ್ಮ ಹೋಬಳಿಯ ರೈತರಿಗೂ ಕೂಡ ನಾವು ಒದಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಸರ್. ಲಘು ಪೋಷಕಾಂಶಗಳ ಲಭ್ಯತೆ ಇರಬಹುದು, ಜೊತೆಗೆ ಬೀಜೋಪಚಾರ ಮಾಡ್ತಕ್ಕಂಥ ಕೆಲವೊಂದು ಪರಿಕರಗಳಿರ್ಬೋದು, ಬೇರೆ ಕೀಟನಾಶಕ ರೋಗನಾಶಕಗಳು ನಿಮ್ಮ ರೈತ ಸಂಪರ್ಕ ಕೇಂದ್ರ ವತಿಯಿಂದ ಏನೇನು ಸಿಗ್ತಾ ಇದ್ದಾವೆ, ಯಾವ ರೇಟ್ನಲ್ಲಿ ಕೊಡ್ತಾ ಇದ್ದೀರಿ? ರೈತ ಸಂಪರ್ಕ ಕೇಂದ್ರದ ವ್ಯಾಪ್ತಿಯಲ್ಲಿ ಲಘು ಪೋಷಕಾಂಶಗಳು ಜಿಂಕ್ ಮತ್ತು ಟ್ರೈಕೋಡರ್ಮ PSB ಇವುಗಳನ್ನು ನಾವು 50% ರಿಯಾಯಿತಿ ದರದಲ್ಲಿ ನಾವು ರೈತರಿಗೆ ವಿತರಣೆ ಮಾಡ್ತಿದ್ದೀವಿ ಸೂಕ್ತ ದಾಖಲಾತಿಗಳನ್ನು ತಗೊಂಡು. ಆನಂತರ ರಾಸಾಯನಿಕ ಕೀಟನಾಶಕಗಳು ಮತ್ತು ವರ್ಮಿ ಕಾಂಪೋಸ್ಟು ಇವನ್ನು ಕೂಡ ನಮ್ಮಲ್ಲಿ ಅದು ಹಂಗಾಮುವಾರು ನಮಗೆ ಬೇಡಿಕೆ ಬಂದಾಗ ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಲಭ್ಯವಿರ್ತವೆ. ಅವನ್ನು ಕೂಡ ನಾವು ಶೇಕಡ 50% ನಾವು ರಿಯಾಯಿತಿ ದರದಲ್ಲಿ ರೈತರಿಗೆ ವಿತರಣೆ ಮಾಡ್ತಿದ್ದೀವಿ. ಈಗ ಮುಖ್ಯವಾಗಿ ಪ್ರತಿಯೊಂದು ಹಂಗಾಮಿನಲ್ಲಿ, ಮುಂಗಾರು ಹಂಗಾಮಿರ್ಬೋದು, ಹಿಂಗಾರು ಹಂಗಾಮಿನಲ್ಲಿ ಬೆಳೆ ಸಮೀಕ್ಷೆ ಬಗ್ಗೆ ರೈತರಿಗೆ ಕೃಷಿ ಇಲಾಖೆ ಹೇಳ್ತಿರ್ತದೆ. ಈ ಒಂದು ಹಂಗಾಮಿನಲ್ಲಿ ರೈತರಿಗೆ ಬೆಳೆ ಸಮೀಕ್ಷೆ ಬಗ್ಗೆ ಏನು ಹೇಳ್ತೀರಿ? ರಾಜ್ಯ ಮಟ್ಟದಲ್ಲಿ ಇದು ಯಶಸ್ವಿ, ಕೇಂದ್ರ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಕೂಡ ತಗೊಂಡಿದೆ. ಈ ಒಂದು ವರ್ಷದಲ್ಲಿ ನಮ್ಮ ಹೊಲ ನಮ್ಮ ಹಕ್ಕು ಅಂತ ಒಂದು ಧ್ಯೇಯದ ವಾಕ್ಯದೊಂದಿಗೆ ನಾವು 2022 ಮತ್ತು 23 ಸಾಲಿನ ಖರೀಫ್ ಮುಂಗಾರು ಹಂಗಾಮಿನಲ್ಲಿ, ಮುಂಗಾರಿನಲ್ಲಿ ಪೂರ್ವ ಮುಂಗಾರು ಲೇಟ್ ಮುಂಗಾರು ಅಂತ ಬರುತ್ತೆ. ನಮ್ಮ ಒಂದು ತಾಲೂಕಿನಲ್ಲಿ ಅಥವಾ ನಮ್ಮ ಹೋಬಳಿಯಲ್ಲಿ ಬರ್ತಕ್ಕಂಥ ಬೆಳೆಗಳು ಲೇಟ್ ಮುಂಗಾರಿನಲ್ಲಿ ಇರೋದ್ರಲ್ಲಿಂದ ಈ ಒಂದು ಹಂಗಾಮು ಜೂನ್ ಕೊನೆಯ ಹಂತದಲ್ಲಿ ನಾವೆಲ್ಲ ಸಾಫ್ಟ್ವೇರಲ್ಲಿ ಅದರ ತಂತ್ರಜ್ಞಾನವನ್ನು ಅಳವಡಿಸಿ ಶಾರ್ಟ್ಲಿ ಇನ್ನೊಂದು ವೀಕಲ್ಲಿ ನಾವೇನು ಮಾಡ್ತಿದ್ದೀವಿ, 2 ಹಂತದಲ್ಲಿ ನಾವು ಸಮೀಕ್ಷೆಯನ್ನು ಮಾಡ್ತಿದ್ದೀವಿ. ಮೊದಲನೇ ಹಂತ ಅಂತಂದರೆ ರೈತರಿಂದ ಬೆಳೆ ಸಮೀಕ್ಷೆ ಅಂತ. ನಮ್ಮ ಹೊಲ ನಮ್ಮ ಹಕ್ಕು ಅಂತಂದಾಗ ನಮ್ಮ ಹೊಲದಲ್ಲಿ ನಾವೇನು ಬಿತ್ತಿದ್ದೀವಿ ಅದನ್ನು ಸ್ವತಃ ರೈತರನ್ನೇ ತಾವು ತಮ್ಮ ಜಮೀನಿನಲ್ಲಿ ಬೆಳೆದಕ್ಕಂಥ ಬೆಳೆಗಳನ್ನು ಸಮೀಕ್ಷೆ ಮಾಡಿ ಅಪ್ಲೋಡ್ ಮಾಡಕ್ಕಂಥ ವ್ಯವಸ್ಥೆ ರಾಜ್ಯದಲ್ಲಿ ಇರೋದ್ರಲ್ಲಿಂದ ಅದರ ಸದುಪಯೋಗವನ್ನು ಮತ್ತು ನಾನು ರೈತರಲ್ಲಿ ವಿನಂತಿಯನ್ನು ಮಾಡಿಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನೀವು ಏನು ಬೆಳೆದಿದ್ದೀರಿ ಅದೇ ಬೆಳೆಯನ್ನು ನೀವೇ ನೋಂದಣಿ ಮಾಡಿದರೆ ಅದರಲ್ಲಿ ಆಕ್ಷೇಪಣೆಗಳು ಬರೋದ್ರಲ್ಲಿಂದ ಇದರಿಂದ ಮುಂದೆ ಬೆಳೆ ವಿಮೆ ಇರ್ಬೋದು, ಬೆಳೆ ಪರಿಹಾರ ಇರ್ಬೋದು, ಇತರೆ ನಿಮಗೆ ಸವಲತ್ತು ಬೇಕಾದರೆ ನಿಮ್ಮ ಸಮೀಕ್ಷೆಯ ಆಧಾರದ ಮೇಲೆ ಎಲ್ಲ ವಿವಿಧ ಇಲಾಖೆಯ ಇತರೆ ಇಲಾಖೆಯ ಸೌಲಭ್ಯಗಳು ಅವಲಂಬಿತವಾಗಿರುತ್ತವೆ. ಇಂಥ ಒಂದು ಹಕ್ಕನ್ನು ಸರ್ಕಾರ ನಿಮ್ಮ ಕೈಯಲ್ಲಿ ಕೊಟ್ಟಿದೆ, ಅದರ ಸದುಪಯೋಗವನ್ನು ಪಡ್ಕೊಂಡು ನೀವೇನು ಮಾಡಬೇಕು, ನಿಮ್ಮ ರೈತರಿಂದ ಒಂದು ಬೆಳೆ ಸಮೀಕ್ಷೆಯನ್ನು ನೀವು ಮಾಡಿಸ್ಬೇಕು. ನಿಮ್ಮ ಗ್ರಾಮದಲ್ಲಿ ಬರ್ತಕ್ಕಂಥ ಯುವಕರಿಗೆ ಮತ್ತು ಸಹಕಾರಿ ಗುಂಪುಗಳಿಗೆ, ಸಂಸ್ಥೆಗಳಿಗೆ, ಮುಖಂಡರಿಗೆ ಮನವರಿಕೆ ಮಾಡಿ ನಿಮ್ಮ ಬೆಳೆಯನ್ನು ನೀವೇ ಸಮೀಕ್ಷೆ ಮಾಡೋದ್ರಲ್ಲಿಂದ ಹೆಚ್ಚಿನ ರೀತಿಯಲ್ಲಿ ನಾವು ಆಕ್ಷೇಪಣೆಗಳನ್ನು ಕಡಿಮೆ ಮಾಡ್ಬೋದು. ನೀವು ನೋಂದಣಿ ಮಾಡಿದ ನಂತರ ನಮ್ಮ ಪ್ರತಿಯೊಂದು ಹಳ್ಳಿಗೆ ಖಾಸಗಿ ನಿವಾಸಿಗಳಂತೇಳಿ ನೋಂದಣಿ ಮಾಡ್ಕೊತಿದ್ದೀವಿ ತಹಸೀಲ್ದಾರ್ ಲಾಗಿನ್ನಲ್ಲಿ, ಅವ್ರಿಗೂ ಕೂಡ ನೀವು ಅವರು ನಿಮ್ಮೂರವರು ಇರೋದ್ರಿಂದ ಅವರು ನಿಮಗೆ ಮಾಡದ ಪಕ್ಷದಲ್ಲಿ ಅವರನ್ನು ನಿಮ್ಮ ಜಮೀನಿಗೆ ಕರೆದುಕೊಂಡು ಹೋಗಿ ನೀವು ಏನೇನು ಬೆಳೆ ಬೆಳೆದಿದ್ದೀರಿ ಅವರಿಗೆ ಅದನ್ನು ಏರಿಯಾ ಸರ್ವೆ ನಂಬರು ಇಸಾ ಅವನ್ನೆಲ್ಲಾನು ಹೇಳೋದ್ರಲ್ಲಿಂದ ಅದರ ಒಂದು ಸವಿಸ್ತಾರವಾದ ಬೆಳೆ ಅಂದರೆ ನೀವೇನು ಮಾಡ್ತಿದ್ದೀರಿ, ಒಂದು ಅಂದರೆ ಒಬ್ಬ ಜಮೀನಿನಲ್ಲಿ 16 ಜಮೀನು ಇತ್ತು ಅಂದರೆ ನೀವು ತೊಗರಿ ಏನು ಮಾಡಿರ್ತೀರಿ, ಒಂದು 6 ಜಮೀನು ಮಾಡಿದರೆ ಅಂದರೆ ನೀವು ಹೋಗದೇ ಇದ್ದ ಪಕ್ಷದಲ್ಲಿ, ನೀವು ರೈತರಿಂದ ಯಾಪ್ ಮಾಡಲಿಲ್ಲ ಅಂದ್ರ ಪಕ್ಷದಲ್ಲಿ ಖಾಸಗಿ ನಿವಾಸಿಗಳು 16 ತೊಗರಿ ಅಂತ ನೋಂದಣಿ ಮಾಡ್ತಾರೆ. ನೀವು ನೆಕ್ಸ್ಟ್ ಇನ್ಸೂರೆನ್ಸನ್ನು ತುಂಬ್ತೀರಿ, ಯಾಕೆಂದರೆ ತೊಗರಿ ಮತ್ತು ಕಡಲೆಯಲ್ಲಿ ಏರೆ ಇರೋದ್ರಲ್ಲಿಂದ ನೀವು ಕಡಲೆ ಇನ್ಸೂರೆನ್ಸ್ ತುಂಬಿದ ನಂತರ ನಿಮ್ಮಲ್ಲಿ ನೋಂದಣಿ ಆಗಿರೋದು ಮುಂಗಾರಿನಲ್ಲಿ 16 ತೊಗರಿ ಅಂತ ಆಗಿರೋದ್ರಲ್ಲಿಂದ ನಿಮಗೆ ಕಡಲೆ ಇನ್ಸೂರೆನ್ಸ್ ತುಂಬಿದರೂ ಕೂಡ ನಿಮಗೆ ಪರಿಹಾರ ಅಥವಾ ಕ್ಲೇಮ್ಸನ್ನು ನಿಮಗೆ ಬರಲಿಕ್ಕೆ ಆಗೋದ್ರಲ್ಲಿಂದ ನಾನು ರೈತರಲ್ಲಿ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ಳೋದೇನೆಂದರೆ ಮತ್ತೊಮ್ಮೆ ಆದಷ್ಟು ನಿಮ್ಮ ಜಮೀನಿನಲ್ಲಿ ನೀವೇ ಸ್ವತಃ ಅಥವಾ ನಿಮ್ಮ ಮಕ್ಕಳ ಸಹಾಯದಿಂದ ಆಂಡ್ರಾಯ್ಡ್ ಮೊಬೈಲ್ನಿಂದ ಪ್ಲೇಸ್ಟೋರಲ್ಲಿ ಹೋಗಿ ಫಾರ್ಮರ್ ಕ್ರಾಪ್ ಸರ್ವೆ ಆ್ಯಪ್ ಅಂತೇಳಿ ನೀವು ಟೈಪ್ ಆದರೂ ಮಾಡ್ಬೋದು ಅಥವಾ ಗೂಗಲ್ ವಾಯ್ಸ್ ಮುಖಾಂತರನು ಆ್ಯಪನ್ನು ಡೌನ್ಲೋಡ್ ಮಾಡಿ ನಿಮ್ಮ ಆಧಾರ್ ಕಾರ್ಡನ್ನು ನೋಂದಣಿ ಮಾಡಿ ನಿಮ್ಮ ಹೆಸರನ್ನು ನೋಂದಣಿ ಮಾಡಿ OTPಯನ್ನು ತೊಗೊಳ್ರಿ. OTP ತೊಗೊಂಡ ನಂತರ ನೀವು ನಿಮ್ಮ ಸರ್ವೆ ನಂಬರನ್ನು 10 ಸರ್ವೆ ನಂಬರ್ಗಳು ನಿಮಗೆ ಅವಕಾಶಗಳು ಇರ್ತವೆ ಲಾಸ್ಟ್ ಟೈಮ್ ಈ ಟೈಮು ನಾವು ನೋಡಬೇಕಾಗುತ್ತೆ. ಅಷ್ಟು ಸರ್ವೆ ನಂಬರನ್ನು ನಿಮ್ಮ ಜಮೀನಿನಲ್ಲಿ ಎಷ್ಟು ಬೆಳೆಗಳು ಬೆಳೆದಿರ್ತೀರಿ, ವಿವಿಧ ಬೆಳೆಗಳು ಇರ್ತವೆ, ಒಂದನ್ನೇ ನೋಂದಣಿ ಆಗೋದ್ರಲ್ಲಿಂದ ಸರ್ಕಾರದ ಮಟ್ಟದಲ್ಲಿ ಯೋಜನೆ ಸವಲತ್ತು ಪಡೆಯುವ ಸಮಯದಲ್ಲಿ ನಿಮಗೆ ತೊಂದರೆ ಆಗೋದ್ರಲ್ಲಿಂದ ಆ ತೊಂದರೆಗಳ ನಿವಾರಣೆ ನಿಮ್ಮ ಕೈಯಲ್ಲಿದೆ, ನೀವು ಅದನ್ನು ಸರಿಯಾಗಿ ನೋಂದಣಿ ಮಾಡಿರಿ ಅಂತ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀವಿ. ಈ ಸದ್ಯ ರೈತರಿಗೆ ಏನು ಬಿತ್ತನೆ ಮಾಡಲಿಕ್ಕೆ ಹೇಳ್ತಾ ಇದ್ದಾರೆ ರೈತರು, ಎಲ್ಲಿವರೆಗೆ ರೈತರು ಮುಂಗಾರು ಬೆಳೆಗಳನ್ನು ಬಿತ್ತನೆ ಮಾಡ್ಬೋದು? ಈಗ ನಾವು ಮುಂಗಾರು ಹಂಗಾಮಿನಲ್ಲಿ ಆಲ್ರೆಡಿ ಬಿತ್ತನೆ ಸ್ಟಾರ್ಟ್ ಆಗಿದೆ. ರೋಹಿಣಿ ಮಳೆ ಹೆಸರು ಆಲ್ಮೋಸ್ಟ್ ಆಲ್ ಬಿತ್ತನೆ ಟೈಮು ಮುಗಿದಿದೆ. ಈಗ ಎಳ್ಳು ಕೂಡ ಮುಗಿದಿದೆ. ಅಲಸಂದಿ ಅವೆಲ್ಲ ನೀವು ಅಕ್ಕಡಿ ಕಾಳಾಗಿ ಬಿತ್ತಿದ್ದೀರಿ, ಅದರೂ ಕೂಡ ಅವಧಿ ಮುಗಿದಿದೆ. ಈ ತೊಗರಿ ಇರೋದ್ರಲ್ಲಿಂದ ತೊಗರಿಯನ್ನ ನೀವು ಆಗಸ್ಟ್ ಕೊನೆ ಹಂತದವರೆಗೆ ನೀವು ಬಿತ್ತನೆ ಮಾಡಬಹುದು. ಆಮೇಲೆ ಇದರ ಜೊತೆಗೆ ನೀವು ಮಿಶ್ರ ಬೆಳೆ ಪದ್ಧತಿಯನ್ನ ಅಳವಡಿಸ್ಕೊಳ್ಬೇಕು. ಯಾಕಂದ್ರೆ ತೊಗರಿ ಜೊತೆ ಏನಾಗುತ್ತೆ, ಸಜ್ಜೆಯನ್ನ ಮಿಶ್ರ ಬೆಳೆಯಾಗಿ ಬೆಳೆಯೋದು, ಆ ತೊಗರಿ ಜೊತೆ ಸೂರ್ಯಪಾನನ್ನ ನೀವು ಮಿಶ್ರ ಬೆಳೆಯಾಗಿ ಬೆಳೆಯೋದ್ರಲ್ಲಿಂದ ನಿಮಗೆ ಉತ್ತಮ ಇಳುವರಿ, ಒಂದು ಕ್ರಾಪ್ ಅನ್ನಾದ್ರೂ ಕೈ ಕೊಟ್ರೆ ಇನ್ನೊಂದು ನಿಮಗೆ ಕೈ ಹಿಡಿಲಿಕ್ಕೆ ಆಗುತ್ತೆ, ಮತ್ತು ಮಣ್ಣಿನ ಫಲವತ್ತತೆಗಳನ್ನ ಹೆಚ್ಚಿಸ್ಲಿಕ್ಕೆ, ಆಮೇಲೆ ಕೆಲವೊಂದು ಸಾವಯವ ಕಾರ್ಬನ್ ಅನ್ನು ಕೂಡ ನಿಮಗೆ ಹೆಚ್ಚಿಸ್ಲಿಕ್ಕೆ ಅವಕಾಶಗಳಿರುತ್ತೆ. ಒಳ್ಳೇದು ಸಿದ್ದಪ್ಪ ಅವರೇ. ಕೊನೆಯದಾಗಿ ರೈತರಿಗೆ ಏನು ಕಿವಿ ಮಾತು ನಿಮ್ದು? ಕೊನೆಯದಾಗಿ ನಾನು ಹೇಳ್ತಿದ್ದೇನೆ ಅಂದ್ರೆ, ಮಳೆ ಬಂದಾಗ ತಮ್ಮ ಜಮೀನಿನಲ್ಲಿ ಏನಾಗುತ್ತೆ ಅಂದ್ರೆ, ನೀರು ನಿಲ್ಲದ ರೀತಿಯಲ್ಲಿ ನೀವು ಕ್ರಮಗಳನ್ನ ಕೈಗೊಳ್ಬೇಕು. ಲಾಸ್ಟ್ 3 ವರ್ಷದಿಂದ ನೋಡಿದಾಗ ನಾವು ಮಳೆಯ ಜೊತೆಗೆ ಅಕಾಲಿಕ ಮಳೆಗಳು ಬಹಳ ಬರುವುದರಿಂದ ಅದನ್ನ ತಡ್ಕೊಳ್ಳುವಂತ ಶಕ್ತಿ ಭೂಮಿಗೆ ಬೇಕಾಗಿರೋದ್ರಿಂದ ಕೆಲವೊಂದು ಸಂರಕ್ಷಣಾ ನೀರು ಮತ್ತು ಮಣ್ಣಿನ ಸಂರಕ್ಷಣೆ ಕ್ರಮಗಳನ್ನ ತಮ್ಮ ಜಮೀನುಗಳಲ್ಲಿ ಅಳವಡಿಸಿಕೊಳ್ಬೇಕು. ಮುಖ್ಯವಾಗಿ ಈಗ ನಾನು ಎಲ್ಲರಿಗೂ ಭಾವಿಸಿರ್ತೇನೆ, ಬೇಸಿಗೆ ಹಂಗಾಮಿನಲ್ಲಿ ಒಂದು ಮಾಗಿ ಉಳುಮೆಯನ್ನ ಮಾಡಿ ತಾವೆಲ್ಲ ಬಿತ್ತಿದ್ದೀರಿ, ಅಲ್ಲಿ ಬಿತ್ತಿದ್ರೆ 40% ಕೀಟಜನ್ಯ ಭೂಮಿಯಲ್ಲಿ ಇರತಕ್ಕಂಥದ್ದು ನಾಶವಾಗಿರುತ್ತವೆ. ಆ ನಂತರ ಪ್ರತಿ ರೈತ ಸಂಪರ್ಕ ಕೇಂದ್ರದಲ್ಲಿ ಇರಬಹುದು, ಮಾರಾಟ ಮಳಿಗೆಗಳಿಂದ ನೀವೇನು ಬಿತ್ತನೆ ಬೀಜಗಳನ್ನ ತಗೊಂಡಿರ್ತೀರಿ ಅದನ್ನ ಬೀಜೋಪಚಾರ ಮಾಡುವುದರಿಂದ 40 ದಿವಸದವರೆಗೆ ನಾವು ಬೆಳೆಯನ್ನ ಸಂರಕ್ಷಣೆ ಮಾಡಬಹುದು. ನಂತರ ಈ ಒಂದು ನೀರು ಮತ್ತು ಮಣ್ಣಿನ ಸವಕಳಿಯ ಕಾರ್ಯಕ್ರಮಗಳನ್ನು ನೋಡಿಸುವುದರಿಂದ ಕೂಡ ನಾವು ಬೆಳೆಯನ್ನು ನಾವು ಮಾಡ್ಕೋಬಹುದು ಸರ್. ಒಳ್ಳೆಯದು ಸಿದ್ದಪ್ಪ ಅವರೇ, ಮಾಹಿತಿ ಹಂಚಿಕೊಳ್ಳೋದಕ್ಕೆ ಎಲ್ಲ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ಧನ್ಯವಾದಗಳು ಎಲ್ಲ ರೈತ ಬಾಂಧವರು. ಇದುವರೆಗೆ ಲಿಂಗಸ್ಕೂರು ತಾಲೂಕಿನ ಕಸ್ಬಾ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿ ಸಿದ್ದಪ್ಪ ಬಾಚಿಹಾಳ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದರು. ಇವರನ್ನು ಸಂದರ್ಶಿಸಿದವರು ಡಾ ವಿಜಿ ಬಾವಲತ್ತಿ. ರೈತ ಬಾಂಧವರೇ, ಈಗ ಕೇಳಿ ಹವಾಮಾನ ವರದಿ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ತಾಲೂಕಿನಲ್ಲಿ ನಾಳೆ ದಿನ 3.9 mm ಮಳೆಯಾಗುವ ಸಾಧ್ಯತೆ ಇದ್ದು, ಗರಿಷ್ಠ ಉಷ್ಣಾಂಶ 33 ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 22 ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ ಗರಿಷ್ಠ %67, ಕನಿಷ್ಠ ಆರ್ದ್ರತೆಯ ಪ್ರಮಾಣ %42 ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಪ್ರತಿ ಗಂಟೆಗೆ 28 km ಚಲಿಸುವ ಸಾಧ್ಯತೆ ಇದೆ. ಹವಾಮಾನ ವರದಿಯನ್ನ ಕೇಳಿದಿರಿ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯ್. ಸಂಕಟ ಕೆ ಸಮಯ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ್ ಸೂಖಾ ಪಡೆ ಯಾ ಬಾಢ್ ಆ ಜಾಯ್ ಕೋಯಿ ಡರ್ ನಹಿ, ಅಬ್ ಓಲೆ ಪಡೆ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯ್ ಕೋಯಿ ಫಿಕ್ರ ನಹಿ, ಕ್ಯೋಂಕಿ ಹಮ್ನೆ ಲಿಯಾ ಹೈ ಪ್ರಧಾನಮಂತ್ರಿ ಫಸಲ್ ಬಿಮಾ. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत ಸರ್ಕಾರ. ರೈತ ಬಾಂಧವರೇ, ಇದೊಂದು ಪ್ರಕಟಣೆ. ಸ್ವತಂತ್ರ ಭಾರತದ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ರೈತರ ಪಾಲ್ಗೊಳ್ಳುವಿಕೆ ನಮ್ಮ ಆದ್ಯತೆ. ಅಭಿಯಾನದ ಅಂಗವಾಗಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕ್ಷೇಮಾಭಿವೃದ್ಧಿ ಮಂತ್ರಾಲಯ ರೈತರಿಂದ ವಿಡಿಯೋ ಸ್ಪರ್ಧೆಗೆ ಅರ್ಜಿಗಳನ್ನು ಆಹ್ವಾನ ನೀಡಿದೆ. ರೈತರ ಆದಾಯದಲ್ಲಿ ಆದ ವೃದ್ಧಿ, ಕೃಷಿಯಲ್ಲಿ ಹೊಸ ತಂತ್ರಜ್ಞಾನ ಅಳವಳಿಕೆಯಿಂದ ಆದ ಲಾಭ ಮತ್ತು ಕೃಷಿ ಮಂತ್ರಾಲಯದ ಯೋಜನೆಗಳಿಂದ ಪಡೆದ ಲಾಭ ಕುರಿತಾಗಿ ಈ 3 ವಿಭಾಗಗಳಲ್ಲಿ ವಿಡಿಯೋ ಮಾಡಿ ಕ್ರಮವಾಗಿ ಪ್ರಥಮ ಬಹುಮಾನ 11,000, ದ್ವಿತೀಯ ಬಹುಮಾನ 5,000, ತೃತೀಯ ಬಹುಮಾನ 3,000 ರೂಪಾಯಿಗಳನ್ನು ಪಡೆಯಬಹುದು. ರೈತರು ತಮ್ಮ ಯಶೋಗಾಥೆಯ ವಿಡಿಯೋಗಳನ್ನು July 8 ಒಳಗಾಗಿ https://innovativeindia.mygovin/ನಲ್ಲಿ ಅಪ್ಲೋಡ್ ಮಾಡಿ ಕಳುಹಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಪ್ರಕಟಣೆಯನ್ನ ಕೇಳಿದಿರಿ. ಕೃಷಿರಂಗ ಕಾರ್ಯಕ್ರಮ ಮುಂದುವರಿಯುವುದು.

ವಿಶೇಷಾಧಿಕಾರಿ ಬೀಜ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಮತ್ತು ಬೀಜ ಗ್ರಾಮ ಯೋಜನೆ, ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೇಳಿ ಕಾರ್ಯಕ್ರಮ ಬೀಜ ಕಲ್ಯಾಣ. ಬೀಜ ಕಲ್ಯಾಣ. ಬೀಜ ಕಲ್ಯಾಣ. ಬೀಜ ಕಲ್ಯಾಣ ಪ್ರಾಯೋಜಿತ ಕಾರ್ಯಕ್ರಮದ ಮೂರನೇ ಕಂತಿನಲ್ಲಿ ಇಂದಿನ ವಿಷಯ ಬೀಜೋಪಚಾರದ ಮಹತ್ವ ಮತ್ತು ವಿಧಾನಗಳ ಕುರಿತು ಡಾಕ್ಟರ್ ಪಂಪನಗೌಡ ಅವರೊಡನೆ ಸಂದರ್ಶನ. ಇವರನ್ನ ಸಂದರ್ಶಿಸಲಿದ್ದಾರೆ ಡಾಕ್ಟರ್ ವಿಜಿ ಬೌಲತ್ತಿ. ಕಲ್ಯಾಣ ಕರ್ನಾಟಕದ ಎಡೆದೊರೆ ನಾಡಿನ ರೈತರ ಹೆಮ್ಮೆಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿಗೆ ಆತ್ಮೀಯ ಸ್ವಾಗತ. ಅನ್ನದಾತೋ ಸುಖೀ ಭವ. ಚಿನ್ನದ ಗೂಡಿನ, ತೊಗರಿಯ ಬೀಡಿನ, ಅನ್ನದ ಕಣಜದ ಹೆಮ್ಮೆಯ ನಾಡಿನ ರೈತರ ಸೇವೆಗೆ ಸದಾ ಸಿದ್ಧ. ಕೃಷಿ ಮತ್ತು ಕೃಷಿ ಸಂಬಂಧಿತ ಸಮಸ್ಯೆಗಳಿಗೆ ಟೋಲ್ ಫ್ರೀ ಸಂಖ್ಯೆ 1800 425 0470ಗೆ ಸಂಪರ್ಕಿಸಿ. ನಮಸ್ಕಾರ ಪಂಪನಗೌಡ್ರೆ. ಸರ್ ನಮಸ್ತೆ. ಹೇಳಿ, ಮೊದಲೇದಾಗಿ ಬಹಳಷ್ಟು ಇತ್ತೀಚೆಗೆ ಜೈವಿಕ ಗೊಬ್ಬರಗಳು ಕೃಷಿಯಲ್ಲಿ ತಮ್ಮದೇ ಆದಂತ ಒಂದು ಮಹತ್ವವನ್ನು ಪಡೀತಿದ್ದಾವೆ. ಜೈವಿಕ ಗೊಬ್ಬರಗಳಿಗೆ ಬಂದಾಗ ಕಡಿಮೆ ರೇಟ್ ಅಲ್ಲಿ ಸಿಗ್ತಕ್ಕಂಥ ಒಂದು ವಸ್ತುಗಳು ಅಂತ ಹೇಳ್ತಿರ್ತಾರೆ. ಮೊದಲನೇದಾಗಿ ತಿಳಿಸಿಕೊಡಿ ನಮ್ಮ ರೈತರಿಗೆ ಜೈವಿಕ ಗೊಬ್ಬರಗಳು ಅಂದ್ರೆ ಏನು ಅಂತಕ್ಕಂಥ. ಈಗ ಜೈವಿಕ ಗೊಬ್ಬರಗಳು ಅಂದ್ರೆ ಉಪಯೋಗಕಾರಿ ಸೂಕ್ಷ್ಮಾಣುಜೀವಿಗಳಿಂದ ತಯಾರು ಮಾಡಿರ್ತಕ್ಕಂಥ ಗೊಬ್ಬರಗಳನ್ನು ಜೈವಿಕ ಗೊಬ್ಬರಗಳು ಎಂದು ಕರೀತೇವೆ. ಈ ಉಪಯೋಗಕಾರಿ ಸೂಕ್ಷ್ಮಾಣುಜೀವಿಗಳು ಏನ್ ಮಾಡ್ತಾವ ಅಂದ್ರೆ ಇವುಗಳು ಪೋಷಕಾಂಶಗಳನ್ನು ಬೆಳೆಗಳಿಗೆ ಒದಗಿಸುತ್ತವೆ ಮತ್ತು ಇವುಗಳು ಸಸ್ಯ ಪ್ರಚೋದಕ ಪೋಷಕಾಂಶಗಳು ಉತ್ಪತ್ತಿ ಮಾಡಿ ಅವುಗಳನ್ನು ಬೆಳೆಗಳಿಗೆ ಒದಗಿಸುವುದರಿಂದ ಬೆಳೆಗಳಲ್ಲಿ ಸಮೃದ್ಧತೆಯಿಂದ ಕಾಪಾಡಿಕೊಳ್ಳಬಹುದು. ಇಲ್ಲಿ ಜೈವಿಕ ಗೊಬ್ಬರಗಳ ನಮೂನೆಗಳು ಏನೇನು ಬರ್ತವೆ ಅಂದ್ರೆ ವಿಧಗಳು ಅಥವಾ ನಮೂನೆಗಳು? ಈ ಜೈವಿಕ ಗೊಬ್ಬರಗಳಲ್ಲಿ ವಿವಿಧ ನಮೂನೆಗಳು ಬರ್ತವೆ. ಮೊದಲನೇದಾಗಿ ಸಾರ್ವಜನಿಕ ಸ್ತ್ರೀಕರಿಸುವ ಜೈವಿಕ ಗೊಬ್ಬರಗಳು, ಮತ್ತೆ ಇನ್ನೊಂದು ರಂಜಕ ಕರಗಿಸುವ ಜೈವಿಕ ಗೊಬ್ಬರಗಳು, ಮತ್ತೊಂದು ಸಾವಯವ ಪದಾರ್ಥಗಳನ್ನು ಕೊಳಿಸುವ ಜೈವಿಕ ಗೊಬ್ಬರಗಳು. ನಮಗೆ ಇದರಲ್ಲಿ ಮುಖ್ಯವಾದವುಗಳು ಇವತ್ತಿನ ದಿನ ಅಂದ್ರೆ ಸಾರ್ವಜನಿಕ ಸ್ತ್ರೀಕರಿಸುವ ಜೈವಿಕ ಗೊಬ್ಬರಗಳು ಮತ್ತು ರಂಜಕ ಕರಗಿಸುವ ಜೈವಿಕ ಗೊಬ್ಬರಗಳು. ಸರ್, ಏನಿವು ಸಾರ್ವಜನಿಕ ಸ್ಥಿರೀಕರಣ ಮಾಡತಕ್ಕಂತ ಜೈವಿಕ ಗೊಬ್ಬರಗಳು ಅಂದ್ರೆ ಏನು ಕೆಲಸ ಮಾಡ್ತವೆ? ಇದರಲ್ಲಿ ಯಾವ್ಯಾವ ಬರ್ತವೆ? ಸಾರ್ವಜನಿಕ ಸ್ಥಿರೀಕರಣ ಮಾಡತಕ್ಕಂತ ಜೈವಿಕ ಗೊಬ್ಬರಗಳಲ್ಲೂ ಯಾವ್ಯಾವ ಬರ್ತವೆ, ಏನು ಕೆಲಸ ಮಾಡ್ತವೆ ಹೇಳಿ ಸರ್. ಸಾರ್ವಜನಿಕ ಸ್ಥಿರೀಕರಿಸುವ ಜೈವಿಕ ಗೊಬ್ಬರಗಳಂದ್ರೆ ನಾವು ಹೇರಳವಾಗಿ ಸಾರ್ವಜನಿಕವನ್ನು ಗಾಳಿಯಲ್ಲಿ ನೋಡಬಹುದು. ಗಾಳಿಯಲ್ಲಿ ನೀರಿನಲ್ಲಿಯೂ ಸ್ವಲ್ಪ ಪ್ರಮಾಣದಲ್ಲಿ ನೀರಿನಲ್ಲಿರುತ್ತೆ, ಆದ್ರೆ ಹೇರಳವಾಗಿ ಅಂದ್ರೆ ಗಾಳಿಯಲ್ಲಿ. ಆ ಗಾಳಿಯಲ್ಲಿ ಇರತಕ್ಕಂಥ ಸಾರ್ವಜನಿಕ ಸಸ್ಯಗಳಿಗೆ ಉಪಯೋಗಕಾರಿ ಇರೋದಿಲ್ಲ, ಸಸ್ಯಗಳು ತಗೊಳ್ಳಿಕ್ಕೆ ಆಗಲ್ಲ. ಅದಕ್ಕೋಸ್ಕರ ಈ ಸೂಕ್ಷ್ಮಾಣುಜೀವಿಗಳು ಏನ್ ಮಾಡ್ತಾವ ಅಂದ್ರೆ ಆ ಗಾಳಿಯಲ್ಲಿ ಇರ್ತಕ್ಕಂಥ ಸಾರ್ವಜನಿಕವನ್ನು ತಗೊಂಡು ಅದನ್ನು ಭೂಮಿಯಲ್ಲಿ ಸ್ಥಿರೀಕರಿಸೋದಂದ್ರೆ ಫಿಕ್ಸ್ ಮಾಡುತ್ತೆ. ಆ ಫಿಕ್ಸ್ ಮಾಡಿರ್ತಕ್ಕಂಥ ಸಾರ್ವಜನಿಕವನ್ನು ಬೆಳೆಗಳು ತೆಗೆದುಕೊಳ್ಳುತ್ತವೆ. ಅದರಿಂದ ಈ ಸಾರ್ವಜನಿಕ ಸ್ಥಿರೀಕರಿಸುವ ಜೈವಿಕ ಗೊಬ್ಬರ ಬಹಳ ಉಪಯುಕ್ತ. ಈ ಸಾರ್ವಜನಿಕ ಸ್ಥಿರೀಕರಿಸುವ ಜೈವಿಕ ಗೊಬ್ಬರಗಳಲ್ಲಿ ಮೂರು ನಮೂನೆಗಳು: ರೈಜೋಬಿಯಂ ಜೈವಿಕ ಗೊಬ್ಬರ, ಅಜೋಟೋಬ್ಯಾಕ್ಟರ್ ಜೈವಿಕ ಗೊಬ್ಬರ, ಅಜೋಸ್ಪಿರಲಂ ಜೈವಿಕ ಗೊಬ್ಬರ. ಮೂರು ಬರ್ತವೆ ಇದರಲ್ಲಿ, ಮೂರು ವಿಧಗಳು ರೈಜೋಬಿಯಂ, ಅಜೋಟೋಬ್ಯಾಕ್ಟರ್ ಮತ್ತು ಅಜೋಸ್ಪಿರಲಂ. ಇವು ಸಾರ್ವಜನಿಕವನ್ನ ಸ್ಥಿರೀಕರಣ ಮಾಡತಕ್ಕಂತ ಜೈವಿಕ ಗೊಬ್ಬರಗಳು. ಸಾರ್ವಜನಿಕವನ್ನ ಸ್ಥಿರೀಕರಣ ಮಾಡತಕ್ಕಂತ ಜೈವಿಕ ಗೊಬ್ಬರಗಳನ್ನ ಯಾವ್ಯಾವ ಬೆಳೆಗಳಿಗೆ ಬೀಜೋಪಚಾರಕ್ಕಾಗಿ ಬಳಸಬಹುದು, ಬೀಜೋಪಚಾರವನ್ನ ಮಾಡೋದ್ರಿಂದ ಏನೆಲ್ಲ ಒಂದು ಪ್ರಯೋಜನಗಳು ನಮ್ಮ ಬೆಳೆಗೆ ಒದಗಿಸಿಕೊಡ್ತವೆ ಈ ಒಂದು ಸಾರ್ವಜನಿಕ ಸ್ಥಿರೀಕರಣ ಮಾಡತಕ್ಕಂಥ ಜೈವಿಕ ಗೊಬ್ಬರ? ಸರ್, ಈಗ ರೈಜೋಬಿಯಂ ಜೈವಿಕ ಗೊಬ್ಬರ ಹೇಳಿದ್ನಲ್ಲ, ಆ ಜೈವಿಕ ಗೊಬ್ಬರವನ್ನು ನಾವು ದ್ವಿದಳ ಧಾನ್ಯಗಳ ಬೆಳೆಗಳಿಗೆ ಉಪಯೋಗಿಸಬಹುದು. ಎಕ್ಸಾಂಪಲ್ ತೊಗರಿ, ಕಡಲೆ ಮತ್ತು ಶೇಂಗಾ, ಹೆಸರು ಇತ್ಯಾದಿಗಳು ಎಲ್ಲ ಒಂದು ಅಕ್ಕಡಿ ಕಾಳು ಅಂತ ಹೇಳ್ತೀವಿ ನಾವು, ಕಾಳುಗಳಿಗೆ ಬಳಸಬಹುದು, ದ್ವಿದಳ ಧಾನ್ಯಗಳ ಕಾಳುಗಳಿಗೆ ಬಳಸಬಹುದು. ಅಜೋಸ್ಪಿರಲಂ ಜೈವಿಕ ಗೊಬ್ಬರವನ್ನು ನಾವು ಏಕದಳ ಧಾನ್ಯಗಳಿಗೆ ತರಕಾರಿ ಬೆಳೆಗಳಿಗೆ ಮತ್ತು ತೋಟಗಾರಿಕೆ ಬೆಳೆಗಳಿಗೆ ಉಪಯೋಗಿಸಬಹುದು. ನಾವು ಏಕದಳ ಧಾನ್ಯಗಳಲ್ಲಿ ಗೋಧಿ, ಜೋಳ, ಮೆಕ್ಕೆಜೋಳ, ರಾಗಿ ಇವೆಲ್ಲದಕ್ಕೂ ಉಪಯೋಗಿಸಬಹುದು. ಇನ್ನ ಈ ಒಂದು ದ್ವಿದಳ ಧಾನ್ಯದ ಬೆಳೆಗಳಿಗೆ ಬೀಜೋಪಚಾರವನ್ನು ಮಾಡೋದಾದ್ರೆ ರೈಜೋಬಿಯಂ ಬೀಜೋಪಚಾರವನ್ನ ಹೇಗೆ ಮಾಡಬೇಕು, ರೈಜೋಬಿಯಂ ಎಲ್ಲಿ ಸಿಗತ್ತಿದ್ದು, ಹೇಗೆ ಬಿತ್ತುವಾಗ ಮಾಡ್ಬೇಕಂತೀರಾ, ಬಿತ್ತಕ್ಕಿಂತ ಪೂರ್ವದಲ್ಲಿ ಮಾಡಿ ಇಟ್ಟು ಆಮೇಲೆ ಬಿತ್ತಕ್ಕಂತೀರಾ, ಹೇಳಿ ಸ್ವಲ್ಪ ರೈಜೋಬಿಯಂ ಬೀಜೋಪಚಾರದ ಬಗ್ಗೆ. ಈಗ ಯಾವುದೇ ಜೈವಿಕ ಗೊಬ್ಬರವಾಗಲಿ, ರೈಜೋಬಿಯಂ ಆಗಲಿ, ಅಜಿಟೋಬ್ಯಾಕ್ಟರ್ ಆಗಲಿ ಅಥವಾ ಅಜೋಸ್ಪಿರಲಂ ಜೈವಿಕ ಗೊಬ್ಬರ ಆಗಲಿ, ನಾವು ಈಗ ಬಿತ್ತದಕ್ಕಿಂತ ಅರ್ಧ ತಾಸು ಮುಂಚೆನೆ ನಾವು ಬೀಜಗಳಿಗೆ ಬೀಜೋಪಚಾರ ಮಾಡಿ ಸಿಗ್ತಾವ. ಪುಡಿ ಜೈವಿಕ ಗೊಬ್ಬರಗಳು ಈಗ ಪುಡಿಯ ರೂಪದಲ್ಲಿ ಸಿಗುತ್ತೆ, ಆ ಪುಡಿ ರೂಪದ ತಗೊಂಡು ನಾವು ಬೀಜೋಪಚಾರ ಮಾಡಬೇಕು. ಇವುಗಳು ಎಲ್ಲಿ ಅಂದ್ರೆ ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ಸಿಗುತ್ತೆ, RSK ಅಂತ ಹೇಳ್ತೀವಿ ರೈತ ಸಂಪರ್ಕ ಕೇಂದ್ರ ಅಂತಲ್ಲಿ ಸಿಗುತ್ತೆ. ರಂಜಕ ಕರಗಿಸುವ ಗೊಬ್ಬರ ಒಂದಿದೆ, ರಂಜಕ ಕರಗಿಸತಕ್ಕಂತ ಜೈವಿಕ ಗೊಬ್ಬರ, ಅದು ಬಹಳ ಮುಖ್ಯವಾಗಿ ಉಪಯೋಗಿಸುವಂತ ಜೈವಿಕ ಗೊಬ್ಬರ. ನಾವು ಏನ್ ಮಾಡ್ತೀವಿ ಅಂದ್ರೆ ಈಗ DAP ಅಥವಾ ಸೂಪರ್ ಫಾಸ್ಫೇಟ್ ನ ಭೂಮಿಗೆ ಹಾಕ್ತೀವಿ ಸರ್. ಆ ಭೂಮಿಗೆ ಹಾಕಿರ್ತಕ್ಕಂತ ಸೂಪರ್ ಫಾಸ್ಫೇಟ್ ಅಥವಾ DAP ಅದು ಏನಂದ್ರೆ 15-20% ಅಷ್ಟೇ ಬೆಳೆಗಳಿಗೆ ದೊರಕುತ್ತೆ, ಉಳಿಕಿದ 80% ಏನಾಗುತ್ತೆ ಭೂಮಿಯಲ್ಲಿನೆ ಫಿಕ್ಸ್ ಆಗಿರುತ್ತೆ. ಆ ಫಿಕ್ಸ್ ಆಗಿರ್ತಕ್ಕಂತ ರಂಜಕವನ್ನು ನಾವು ಬೆಳೆಗಳಿಗೆ ಅವೈಲೇಬಲ್ ಮಾಡಬೇಕಾದ್ರೆ ಸಿಗುವಂತೆ ಮಾಡಬೇಕಾದ್ರೆ ರಂಜಕ ಕರಗಿಸುವ ಜೈವಿಕ ಗೊಬ್ಬರವನ್ನು ಉಪಯೋಗಿಸಬೇಕು. ಅಂದ್ರೆ ಬೀಜೋಪಚಾರಕ್ಕೆ ಮಾಡಿದಾಗ ರಂಜಕ ಕರಗಿಸುವ ಜೈವಿಕ ಗೊಬ್ಬರದಿಂದ ಬೀಜೋಪಚಾರ ಮಾಡಿದಾಗ ಈ ರಂಜಕ ಕರಗಿಸುವ ಸೂಕ್ಷ್ಮಾಣುಜೀವಿಗಳು ಏನಿರ್ತವಲ್ಲ ಅವುಗಳು ಆ ಭೂಮಿಯಲ್ಲಿ ಇರತಕ್ಕಂತ ಫಿಕ್ಸ್ ಆಗಿರ್ತಕ್ಕಂತ ರಂಜಕವನ್ನು ಕರಗಿಸಿ ಅದನ್ನು ಬೆಳೆಗಳು ಉಪಯೋಗ ಮಾಡುವಂತೆ ಮಾಡುತ್ತದೆ. ಅಂದ್ರೆ ಈಗ ರಂಜಕ ಕರಗಿಸತಕ್ಕಂತ ಜೈವಿಕ ಗೊಬ್ಬರವನ್ನ ಎಲ್ಲಾ ಬೆಳೆಗೆ ಬೀಜಗಳಿಗೆ ಉಪಚಾರ ಮಾಡಬಹುದಾ? ಹಾ, ಈ ರಂಜಕ ಕರಗಿಸುವ ಗೊಬ್ಬರವನ್ನು ಎಲ್ಲಾ ಬೆಳೆಗಳಿಗೂ ಬೀಜೋಪಚಾರ ಮಾಡಬಹುದು ಸರ್. ಇನ್ನ ಮುಖ್ಯವಾಗಿ ರೈತ ಬಾಂಧವರು ಬೀಜೋಪಚಾರಕ್ಕೆ ಬಂದಾಗ ಈ ಜೈವಿಕ ಗೊಬ್ಬರಗಳಿಂದ ಬೀಜೋಪಚಾರಕ್ಕೆ ಬಂದಾಗ ಬಹಳಷ್ಟು ಒಂದು ಸರಿಯಾದ ಮಾಹಿತಿ ರೈತರಿಗೆ ಒಮ್ಮೆ ಗೊತ್ತಿರೋದಿಲ್ಲ. ಏನೋ ಹಾಕ್ತಾರೆ, ಪುಡಿ ಹಾಕ್ತಾರೆ, ಆಮೇಲೆ ಅದು ದ್ರಾವಣ ಹಾಕ್ತಾರೆ, ಹಾಕಿ ಹಿಂಗ ಹಿಂಗ ಮಾಡಿ ಕೈಯಿಂದ ಮಿಶ್ರಣ ಮಾಡಿ ಬಿಡ್ತಾರೆ. ವೈಜ್ಞಾನಿಕ ಪದ್ಧತಿ ಹೇಳಿ, ಯಾವ ರೀತಿ ಬೀಜೋಪಚಾರವನ್ನ ಮಾಡತಕ್ಕಂತ ವಿಧಾನ ಈ ಜೈವಿಕ ಗೊಬ್ಬರಗಳಿಂದ? ಸರ್, ಈಗ ಜೈವಿಕ ಗೊಬ್ಬರಗಳಿಂದ ಬೀಜೋಪಚಾರ ಹೇಗ್ ಮಾಡೋದಂದ್ರೆ, ಪ್ರಥಮವಾಗಿ ನಾವು ಅಂಟು ದ್ರಾವಣವನ್ನು ತಯಾರು ಮಾಡಿಕೊಳ್ಳಬೇಕು. ಅಂಟು ದ್ರಾವಣವನ್ನು ಹೇಗೆ ತಯಾರು ಮಾಡಿಕೊಳ್ಳಬೇಕಂದ್ರೆ, ಮೊದಲನೇದಾಗಿ 70 ಗ್ರಾಂ ಬೆಲ್ಲ ಅಥವಾ 70 ಗ್ರಾಂ ಸಕ್ಕರೆಯನ್ನು ತಗೊಂಡು 250 ml ನೀರಿನಲ್ಲಿ ಹಾಕಿ ಅದನ್ನು 15-20 ನಿಮಿಷಗಳ ಕಾಲ ಕುದಿಸಬೇಕು. ಕುದಿಸಿದಾದ್ಮೇಲೆ ಅಂಟು ದ್ರಾವಣ ತಯಾರಾಗುತ್ತೆ. ಆ ಅಂಟು ದ್ರಾವಣವನ್ನು ತಣ್ಣಗೆ ಮಾಡಬೇಕು. ತಣ್ಣಗೆ ಮಾಡಿದ ಆದಮೇಲೆ ನಮಗೆ 10 kg ಬೀಜಕ್ಕೆ ಬೇಕಾಗಿರುವ ಜೈವಿಕ ಗೊಬ್ಬರವನ್ನು, ಎಕ್ಸಾಂಪಲ್ 200 ಗ್ರಾಂ ಜೈವಿಕ ಗೊಬ್ಬರವನ್ನು 10 kg ಬೀಜಕ್ಕೆ ಉಪಯೋಗಿಸಬಹುದು. ಆ 200 ಗ್ರಾಂ ಜೈವಿಕ ಗೊಬ್ಬರವನ್ನು 400 ml ಅಂಟು ದ್ರಾವಣದಲ್ಲಿ ಮಿಕ್ಸ್ ಮಾಡಬೇಕು. ಆ ಮಿಕ್ಸ್ ಮಾಡಿದ ಆದಮೇಲೆ ಆ ಮಿಶ್ರಣವನ್ನು ಬೀಜಗಳಿಗೆ ಸಮನಾಗಿ ಲೇಪನ ಮಾಡಬೇಕು. ಹೇಗೆ ಲೇಪನ ಮಾಡಬೇಕಂದ್ರೆ, ಆ ಬೀಜಗಳನ್ನು ಒಂದು ಪ್ಲಾಸ್ಟಿಕ್ ಹಾಳೆ ಮೇಲೆ ಹಾಕಿ, ಆ ಪ್ಲಾಸ್ಟಿಕ್ ಹಾಳೆ ಮೇಲೆ ಹಾಕಿದ ಮೇಲೆ ಆ ಬೀಜಗಳ ಮೇಲೆ ಜೈವಿಕ ಗೊಬ್ಬರಗಳ ಮಿಶ್ರಣವನ್ನು ಬೀಜಗಳಿಗೆ ಹಾಕಿ ಅದನ್ನು ಕೈಯಿಂದ ಸಮನಾಗಿ ಲೇಪಿಸಬೇಕು. ಲೇಪಿಸಬೇಕಾದರೆ ನಾವು ಬೀಜಗಳ ಕವಚಗಳಿಗೆ ಧಕ್ಕೆಯಾಗದಂತೆ ಸಮನಾಗಿ ಮಿಶ್ರಣ ಮಾಡಬೇಕು. ಆ ಮಿಶ್ರಣ ಮಾಡಿದಾದ್ಮೇಲೆ ಆ ಲೇಪಿತ ಬೀಜಗಳನ್ನು ಗಿಡದ ನೆರಳಿನಲ್ಲಿ 1/2 ತಾಸು ಅಂದ್ರೆ 30 ನಿಮಿಷಗಳ ಕಾಲ ಒಣಗಿಸಬೇಕು. ಬಿಸಿಲಿನಲ್ಲಿ ಒಣಗಿಸಬಾರದು. ನೆರಳಿನಲ್ಲಿ ಒಣಗಿಸಿದ ಬೀಜ ಜೈವಿಕ ಗೊಬ್ಬರ ಲೇಪಿತ ಬೀಜಗಳನ್ನು ಇಮಿಡಿಯೇಟ್ ಆಗಿ ನಾವು ಬಿತ್ತನೆಗೆ ಉಪಯೋಗಿಸಬಹುದು. ಈಗ ಮನೆಯಲ್ಲಿ ಇದ್ದಂತ ಬೀಜಗಳಿಗೆ ಹಾಕಿದ್ರು, ತಾವ್ ಹೇಳಿದ್ದು. ಈಗ ರೈತರು ಪಾಕೆಟ್ ಬೀಜಗಳನ್ನು ತರ್ತಾರೆ, ಅಲ್ಲಿ ಆಲ್ರೆಡಿ ಪಾಕೆಟ್ ಮೇಲೆ ಬರೆದಿರ್ತಾರೆ ಉಪಚರಿಸಲಾಗಿದೆ ಅಂತೇಳಿ, ಬೀಜಗಳಿಗೆ ಬರೆದಿರ್ತಾರೆ ಕೀಟನಾಶಕ ರೋಗನಾಶಕದಿಂದ ಬೀಜಗಳನ್ನ ಉಪಚರಿಸಲಾಗಿದೆ ಅಂತ ಬರೆದಿದ್ದಾರೆ. ಅಂತ ಬೀಜಗಳಿಗೂ ಸಹ ಈ ಜೈವಿಕ ಗೊಬ್ಬರ ಬೀಜೋಪಚಾರ ಮಾಡೋದಾದ್ರೆ ಹೇಗ್ ಮಾಡ್ಬೇಕು, ಮಾಡಬಹುದು ಅಂತ ಹೇಳ್ತೀರಾ? ಜೈವಿಕ ಗೊಬ್ಬರದಿಂದ ತಾವ್ ಹೇಗ್ ಮಾಡ್ಬೇಕು ಅಲ್ಲಿ? ಅಂತ ಬೀಜಗಳಿಗೆ, ರಾಸಾಯನಿಕ ಲೇಪಿತ ಬೀಜಗಳಿಗೆ ನಾವು ಜೈವಿಕ ಗೊಬ್ಬರದಿಂದ ಬೀಜೋಪಚಾರ ಮಾಡಬಹುದು ಸರ್. ಬಟ್ ಅಲ್ಲಿ ಏನಾಗುತ್ತೆ, ನಾವು 2 ಪಟ್ಟು ಜೈವಿಕ ಗೊಬ್ಬರವನ್ನು ಬೀಜೋಪಚಾರಿಸಬಹುದು. ಈಗ 10 kg 200 ಗ್ರಾಂ ಉಪಯೋಗಿಸಬೇಕಾದ್ರೆ ನಾರ್ಮಲ್, ನಾವು 400 ಗ್ರಾಂ ಜೈವಿಕ ಗೊಬ್ಬರವನ್ನು ಅಂತ ಬೀಜಗಳಿಗೆ ಉಪಯೋಗಿಸಬೇಕು. 10 kg ಬೀಜಕ್ಕೆ 400 ಗ್ರಾಂ ಜೈವಿಕ ಗೊಬ್ಬರ ಬಳಸಬೇಕಾಗತ್ತೆ. ಅಂದ್ರೆ ರಾಸಾಯನಿಕದಿಂದ ಉಪಚಾರ ಮಾಡಿದಂತ ಬೀಜಗಳಿಗೆ ಸರ್. ಈಗ ಬೀಜಗಳನ್ನ ಬೀಜೋಪಚಾರವನ್ನು ತಾವ್ ಹೇಳಿದ್ರಿ, ಈಗ ರೈಜೋಬಿಯಮ್, ಅಜಿಟೋಬ್ಯಾಕ್ಟೋರು, ಅಜೋಸ್ಪಿರ್ಲಮ್ ಇರ್ಬೋದು, ರಂಜಕ ಕರಗಿಸ್ತಕ್ಕಂತ ಜೈವಿಕ ಗೊಬ್ಬರಗಳನ್ನ ಎಲ್ಲಾ ಸೇರಿಸಿ ಒಮ್ಮೆ ಮಾಡೋದಂತೀರ? ಫಾರ್ ಎಕ್ಸಾಂಪಲ್, ರಂಜಕ ಕರಗಿಸ್ತಕ್ಕಂತ ಜೈವಿಕ ಗೊಬ್ಬರ ಮತ್ತು ರೈಜೋಬಿಯಮ್ ಎರಡು ಸೇರಿಸಿ ಮಾಡಬಹುದು ಅಂತೀರಾ? ಹೇಗೆ ಸಪರೇಟ್ ಆಗಿ ಬೇರೆ ಬೇರೆ ಮಾಡ್ಬೇಕಾ? ಹಾ ಸರ್, ಈಗ ಎರಡು ಸೇರಿಸಿ ಮಾಡಬಹುದು. ಫಸ್ಟ್ ನಾವು ಸಾರ್ವಜನಿಕವನ್ನು ಸ್ಥಿರೀಕರಿಸುವ ಜೈವಿಕ ಗೊಬ್ಬರವನ್ನು ಲೇಪನ ಮಾಡಿ ಅದಾದ್ಮೇಲೆ ರಂಜಕ ಕರಗಿಸುವ ಗೊಬ್ಬರವನ್ನು ಮಾಡಬಹುದು, ಅಥವಾ ಇಲ್ಲಕ್ಕೆ ಎರಡು ಮಿಕ್ಸ್ ಮಾಡಿ ಮಾಡಬಹುದು. ಎರಡು ಮಿಶ್ರಣ ಮಾಡಿ ಒಂದೇ ದ್ರಾವಣದಲ್ಲಿ ಹಾಕಿ ಎರಡು ಸೇರಿಸಿ ಉಪಚಾರ ಮಾಡಬಹುದು. ಇನ್ನ ಮುಖ್ಯವಾಗಿ ಬೀಜೋಪಚಾರ ಮಾಡ್ಲಿಕ್ಕೆ ಕೈಯಿಂದನ ಮಾಡ್ತಾರೆ, ಇದಕ್ಕೆ ಏನಾರ ಬೀಜೋಪಚಾರ ಮಾಡ್ತಕ್ಕಂತ ಪರಿಕರಗಳು ಉಪಕರಣಗಳು ಏನಾರು ಸಿಗ್ತಾವ, ಯಂತ್ರಗಳನ್ನು ಹಾಕಿ ಇದು ಮಾಡುವಂತವು? ಇಲ್ಲ ಸರ್, ಅಂತದೇನು ಸಿಗಲ್ಲ. ನಾವಿಗೆ ಕೈಗೆ ಒಂದು ಪ್ಲಾಸ್ಟಿಕ್ ಹಾಳೆ ಅಥವಾ ಏನ್ ಹಾಕೊಂಡು ಅದನ್ನು ಕ್ಲೋಸ್ ಹಾಕೊಂಡು ಮಿಶ್ರಣ ಮಾಡಬೇಕು. ಮಿಕ್ಸ್ ಮಾಡಿದಾದ್ಮೇಲೆ ಆ ಬೀಜಗಳಿಗೆ ಲೇಪನ ಮಾಡಿದಾದ್ಮೇಲೆ ನಾವು ಆ ಬೀಜಗಳನ್ನು ಒಂದು ಗಿಡದ ನೆರಳಿನಲ್ಲಿ 20-30 ನಿಮಿಷಗಳ ಕಾಲ ಒಣಗಿಸಬೇಕು. ನೆರಳಲ್ಲಿ, ಗಿಡದ ನೆರಳಿನಲ್ಲಿ. ನಾವು ಬಿಸಿಲಿಗೆ ಒಣಗಿಸಬಾರದು, ಓನ್ಲಿ ಏನಂದ್ರೆ ನಾವು ಗಿಡದ ನೆರಳಿನಲ್ಲಿ ಒಣಗಿಸಬೇಕು. ಒಣಗಿಸಾದ್ಮೇಲೆ ಇಮಿಡಿಯೇಟ್ ನಾವು ಅವುಗಳನ್ನು ಬಿತ್ತನೆಗೆ ತಗೋಬೇಕು. ಈಗ ಅಜಿಟೋಬ್ಯಾಕ್ಟರ್ ಮತ್ತು ಅಜೋಸ್ಪಿರ್ಲಮಣ್ಣ ಏಕದಳ ಧಾನ್ಯಗಳಿಗೆ ಬೀಜೋಪಚಾರ ಮಾಡಬೇಕು ಅಂತಕ್ಕಂಥ ವಿಚಾರ ಹೇಳಿದಿರ್ತಾವೆ. ಇದನ್ನು ಸಹ 1 ಕೆಜಿ ಬೀಜಕ್ಕೆ 20 ಗ್ರಾಂ ಅಂತೆ ತಗೋಬೇಕು. ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಜಿಟೋಬ್ಯಾಕ್ಟರು ಮತ್ತು ಅಜೋಸ್ಪಿರ್ಲಮ್ಮು? ಈ ಒಂದು ಜೈವಿಕ ಗೊಬ್ಬರ ಉಪಚಾರ ಮಾಡೋದ್ರಿಂದ ಏನು ಉಪಯೋಗ ಆಗುತ್ತೆ ಬೆಳೆಗಳಿಗೆ? ಜೋಳ ಇರ್ಬೋದು, ರಾಗಿ ಇರ್ಬೋದು, ಭತ್ತ ಇರ್ಬೋದು, ಅಥವಾ ಏಕದಳ ಧಾನ್ಯದ ಬೆಳೆಗಳಿಗೂ ಯಾವ ರೀತಿ ಉಪಯೋಗ ಆಗುತ್ತೆ ಇದು? ಸರ್, ಇದು ಅಷ್ಟೋಬ್ಯಾಕ್ಟರ್ ಅಜೋಸ್ಪಿರ್ಲಮ್ ಹೆಂಗ್ ಉಪಯೋಗ ಅಂದ್ರೆ, ಇದು ಇವು ಅಷ್ಟೋಬ್ಯಾಕ್ಟರ್ ಅಜೋಸ್ಪಿರ್ಲಮ್ ಜೈವಿಕ ಗೊಬ್ಬರ ಸಾರಜನಕವನ್ನು ಭೂಮಿಯಲ್ಲಿ ಸ್ಥಿರೀಕರಿಸ್ತವೆ, ಫಿಕ್ಸ್ ಮಾಡುತ್ತೆ. ಆ ಫಿಕ್ಸ್ ಮಾಡಿರ್ತಕ್ಕಂತ ಸಾರಜನಕವು ಬೆಳೆಗಳ ತೆಗೆದುಕೊಳ್ಳುತ್ತವೆ. ಹೇಗೆ ಅಂದ್ರೆ, ಈಗ ನೈಟ್ರೋಜನ್ ಗಾಳಿಯಲ್ಲಿ ಇರುತ್ತೆ, ಅದನ್ನ ಅಮೋನಿಯಾಗಿ ಪರಿವರ್ತನೆ ಮಾಡುತ್ತೆ ಈ ಜೈವಿಕ ಗೊಬ್ಬರಗಳು. ಅದರಿಂದ ಈ ಅಮೋನಿಯಾ ಸಸ್ಯಗಳಿಗೆ ಉಪಯುಕ್ತ, ತೆಗೆದುಕೊಳ್ಳಲು ಉಪಯುಕ್ತ. ಇವುಗಳ ಬೆಲೆಗಳ ಬಗ್ಗೆ ಹೇಳ್ತೀರಾ? ಹೇಗೆ ಇವು ಬಹಳಷ್ಟು ತುಟ್ಟಿ ಆಗ್ತಾವ ರೈತರಿಗೆ? ಎಲ್ಲಿ ಸಿಗ್ತಾವೆ, ಯಾವ ರೂಪದಲ್ಲಿ ಸಿಗ್ತಾವೆ, ಎಷ್ಟು ಕೆಜಿ ಪ್ಯಾಕೆಟ್ ಅಲ್ಲಿ ಸಿಗ್ತಾವೆ ಜೈವಿಕ ಗೊಬ್ಬರಗಳು? ಈಗ ಜೈವಿಕ ಗೊಬ್ಬರಗಳ ಪ್ಯಾಕೆಟ್ಗಳು ನಮ್ಮಲ್ಲಿ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ರಾಯಚೂರಲ್ಲಿ ಸಿಗುತ್ತೆ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಲ್ಲಿ. ಮತ್ತು ಇವುಗಳ ಬೆಲೆ ಕಡಿಮೆ ರಾಸಾಯನಿಕಗೆ ಹೋಲಿಸಿದರೆ. ಜೈವಿಕ ಗೊಬ್ಬರಗಳ ಬೆಲೆ 1 ಕೆಜಿಗೆ 80 ರೂಪಾಯಿ. 1 ಕೆಜಿ ಜೈವಿಕ ಗೊಬ್ಬರಕ್ಕೆ 80 ರೂಪಾಯಿ. 80 ರೂಪಾಯಿ ಏನಾಗುತ್ತೆ, ಇದು 1 ಕೆಜಿ ಪ್ರಮಾಣದಲ್ಲಿ ಸಿಗುತ್ತೆ ಮತ್ತು 1/2 ಕೆಜಿ ಪ್ರಮಾಣದಲ್ಲಿ ಸಿಗುತ್ತೆ. 1/2 ಕೆಜಿ ಪ್ಯಾಕೆಟ್, 1 ಕೆಜಿ ಪ್ಯಾಕೆಟ್ ಸಿಗುತ್ತೆ. ಹೇಗೆ ಇದರದ ಒಂದು ಜೈವಿಕ ಗೊಬ್ಬರದ್ದು ಏನಾದರೂ ಎಕ್ಸ್ಪೈರಿ ಡೇಟು ಆ ತರ ಏನಾದ್ರು ಬರೆದಿರ್ತಾರ? ಇದು ಎಕ್ಸ್ಪೈರಿ ಡೇಟ್ ಅಂದ್ರೆ ನಾವು ಇದು ತಯಾರು ಮಾಡಿದ 6 ತಿಂಗಳೊಳಗಾಗಿ ನಾವು ಉಪಯೋಗಿಸಬೇಕು. ಮತ್ತೆ ಪ್ಯಾಕೆಟ್ ನಲ್ಲಿ ಬರೆದಿರ್ತಕ್ಕಂತ ಬೆಳೆಗಳಿಗೆ ಅಷ್ಟೇ ಉಪಯೋಗಿಸಬೇಕು, ಮತ್ತೆ ಪ್ರಮಾಣವನ್ನು ಅಷ್ಟೇ ಉಪಯೋಗಿಸಬೇಕು. ಅಂದ್ರೆ ಆ ಪ್ಯಾಕೆಟ್ ಮೇಲೆ ಎಲ್ಲ ಬರೆದಿರ್ತಾರೆ ಯಾವ ಬೆಳೆಗೆ ಹಾಕಬಹುದು ಎಲ್ಲಾ ಇನ್ಫಾರ್ಮೇಶನ್ ಇರುತ್ತೆ. ಬಹಳಷ್ಟು ಕಡಿಮೆ ರೇಟ್ ಅಲ್ಲಿ ಸಿಗ್ತಕ್ಕಂಥ ಜೈವಿಕ ಗೊಬ್ಬರಗಳಿವೆ. ಇನ್ನ ಇವುಗಳ ಸಂಗ್ರಹಣೆ ಬಗ್ಗೆ ಹೇಳ್ತೀರಾ? ತರ್ತಾರೆ ರೈತರು, ಇನ್ನೊ ಬಿತ್ತುದು 1-2 ತಿಂಗಳಿರುತ್ತೆ, ಎಲ್ಲೋ ಬಿಸಾಕ್ಬಿಡ್ತಾರೆ, ಆ ರೀತಿ ಸಂಗ್ರಹಣೆ ಹೆಂಗ್ ಮಾಡಿಬಿಡ್ಬೇಕು? ಈ ಜೈವಿಕ ಗೊಬ್ಬರಗಳ ಸಂಗ್ರಹಣೆ ಹೆಂಗಂದ್ರೆ, ತಂಪಾದ ಒಣ ಹವೆಯಲ್ಲಿ ಇಡಬೇಕು, ಮತ್ತೆ ಬೆಂಕಿಯಿಂದ ಅಥವಾ ಶಾಖದಿಂದ ದೂರ ಇಡಬೇಕು, ಮತ್ತೆ ಇನ್ನೊಂದು ರಾಸಾಯನಿಕ ಕೆಮಿಕಲ್ಗಳಿಂದ ದೂರ ಇಡಬೇಕು, ಮತ್ತೆ ರಾಸಾಯನಿಕ ಕೆಮಿಕಲ್ಗಳ ಜೊತೆ ಬಳಸಬಾರದು. ಇದು ಮುಖ್ಯವಾದ ಅಂಶಗಳು. ಅಂದ್ರೆ ಇದು ಬಹಳ ಮುಖ್ಯ, ರೈತರು ಸಂಗ್ರಹಣೆ ಮಾಡಿಡೋದು ಅಷ್ಟೇ ಬಹಳ ಮುಖ್ಯ ರೈತರು. ಒಟ್ಟಾರೆ ಕೊನೆಯದಾಗಿ ಪಂಪನಗೌಡ, ರೈತರಿಗೆ ಏನ್ ಹೇಳ್ತೀರಿ, ಜೈವಿಕ ಗೊಬ್ಬರಗಳ ಒಂದು ಬೀಜೋಪಚಾರ ಮಾಡೋದ್ರಿಂದ ಏನೆಲ್ಲ ಲಾಭ ಆಗ್ತಕ್ಕಂತ ವಿಚಾರ ಏನಾದ್ರೂ ನಿಮಗೆ ಏನಾದ್ರೂ ಅಂಕಿಅಂಶಗಳು? ಒಂದು ಉದಾಹರಣೆ ಅಂತಂದ್ರೆ, 1 ಎಕರೆ ಪ್ರದೇಶದಲ್ಲಿ ಜೈವಿಕ ಗೊಬ್ಬರಗಳನ್ನ ಬಿತ್ತನೆ ಮಾಡಿ ನಾವು ಬಿತ್ತಿದ್ದೀವಪ್ಪ ಅಂತಂದ್ರೆ, ಉದಾಹರಣೆ ಅಂತಂದ್ರೆ ರೈಜೋಬಿಯಂ, 1 ಎಕರೆ ಪ್ರದೇಶದಲ್ಲಿ ಬಿತ್ತನೆ ಮಾಡಿದಾಗ ಅದು ಎಷ್ಟು ಸಾರಜನಕವನ್ನ ಭೂಮಿಗೆ ಸ್ಥಿರೀಕರಣ ಮಾಡ್ತಕ್ಕಂತ ಅಂದಾಜಾಗಿ? ರೈಜೋಬಿಯಂ ಅಥವಾ ಅಟೋಬ್ಯಾಕ್ಟರ್ ಅಜೋಸ್ಪಿರ್ಲಮ್ ಆಯ್ತು, ಈ ಜೈವಿಕ ಗೊಬ್ಬರಗಳು ಬಳಸೋದ್ರಿಂದ 20-25% ಸಾರಜನಕವನ್ನು ಸ್ಥಿರೀಕರಿಸ್ತದೆ. ಅಂದ್ರೆ ನಾವು ಅಷ್ಟು ಸಾರ್ವಜನಿಕ ಗೊಬ್ಬರ ಹಾಕುದನ್ನು ಉಳಿತಾಯ ಮಾಡಬಹುದು. ಹಾಕೋದ್ಬೇಕಾಗಿಲ್ಲ. ಮತ್ತೆ ಇದ್ರ ಜೊತೆನೆ ಬೇರೆ ಬೇರೆ ಪೋಷಕಾಂಶಗಳನ್ನು ಒದಗಿಸುತ್ತವೆ. ಈಗ ಎಕ್ಸಾಂಪಲ್ ಏನಂದ್ರೆ ಅಜೋಸ್ಪಿರ್ಲಮ್, ಈ ಅಜೋಸ್ಪಿರ್ಲಮ್ಗಳು ಹಾರ್ಮೋನ್ಗಳನ್ನು ಉತ್ಪತ್ತಿ ಮಾಡುತ್ತೆ. ಈ ಹಾರ್ಮೋನ್ಗಳು ಸಸ್ಯಗಳಿಗೆ, ಸಸ್ಯ ಬೆಳೆಗಳಿಗೆ ಉಪಯುಕ್ತ ಮತ್ತು ಸಮೃದ್ಧಿಯಾಗಿ ಬೆಳೆಯಲು. ಅಂದ್ರೆ ರೈಜೋಬಿಯಂ ಉಪಚಾರ ಮಾಡೋದ್ರಿಂದ ಕೇವಲ ಸಾರಜನಕವನ್ನ ಸ್ಥಿರೀಕರಣ ಮಾಡೋದಲ್ಲದೆ ಬೇರೆ ಬೇರೆ ಒಂದು ಬಯೋಟಿಕ್ಸ್ಗಳು ಫಿಕ್ಸ್ ಮಾಡುತ್ತೆ, ಇದು ಬೇರೆ ಬೇರೆ ಒಂದು ಗೊಬ್ಬರಗಳು ಅಥವಾ ಪೋಷಕಾಂಶಗಳು ಬೆಳೆಗಳಿಗೆ ಸಿಗುವ ಹಾಗೆ ಪ್ರೋತ್ಸಾಹ ಕೊಡುತ್ತೆ. ಒಟ್ಟಾರೆ ಕೊನೆಯದಾಗಿ ಏನ್ ಹೇಳ್ತೀರಿ ರೈತರಿಗೆ, ಎಲ್ಲಾ ಬೆಳೆಗಳಿಗೂ ಕಡ್ಡಾಯವಾಗಿ ಜೈವಿಕ ಗೊಬ್ಬರಗಳ ಬೀಜೋಪಚಾರವನ್ನ ಮಾಡಿ ಬಿತ್ತನೆ ಮಾಡೋದು ಒಳ್ಳೇದಂತ ಹೇಳ್ತೀರಾ? ಹಾ ಸರ್, ಜೈವಿಕ ಗೊಬ್ಬರಗಳಿಂದ ಬೀಜೋಪಚಾರ ಮಾಡೋದ್ರಿಂದ ನಮಗೆ ಈಗ ಮೊಳಕೆ ಒಡೆಯುವಿಕೆ ಪ್ರಮಾಣ ಹೆಚ್ಚಾಗುತ್ತೆ ಮತ್ತು ಪರಿಸರ ಮಾಲಿನ್ಯವನ್ನು ಕಡಿಮೆ ಮಾಡಬಹುದು, ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡಬಹುದು. ಆದ್ದರಿಂದ ರೈತರು ಇಂಥ ಜೈವಿಕ ಗೊಬ್ಬರಗಳನ್ನು ಹೆಚ್ಚೆಚ್ಚಾಗಿ ಉಪಯೋಗಿಸೋದ್ರಿಂದ ನಾವು ರಾಸಾಯನಿಕ ಕೆಮಿಕಲ್ಗಳನ್ನು ಕಡಿಮೆಗೊಳಿಸಬಹುದು ಮತ್ತು ಪರಿಸರ ಮಾಲಿನ್ಯ ಮತ್ತು ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಳ್ಳಬಹುದು. ರೈತರಿಗೆ ಅವನು ಏನಾದರೂ ಮಲ್ಟಿಪ್ಲೈ ಮಾಡ್ಕೊಳ್ಳಿಕ್ ಬರ್ತಾವ? ವರ್ಷ ವರ್ಷ ಖರೀದಿ ಮಾಡೋ ಬದಲಾಗಿ ರೈತರು ಏನಾದರೂ ಈ ಜೈವಿಕ ಗೊಬ್ಬರಗಳನ್ನು ತಾವೇ ಇದನ್ನ ಮಲ್ಟಿಪ್ಲೈ ಮಾಡ್ಕೊಳ್ತಕ್ಕಂಥ ವಿಧಾನಗಳು ಏನಾರು ಅದಾವ ಹೇಗೆ? ಸರ್, ಈಗ ಈ ಜೈವಿಕ ಗೊಬ್ಬರಗಳನ್ನು ತಿಪ್ಪೆ ಗುಂಡಿಯಲ್ಲಿ ಹಾಕಿ ತಿಪ್ಪೆ ಗೊಬ್ಬರವನ್ನು ಹೊಲಕ್ಕೆ ಹಾಕೋದಕ್ಕಿಂತ ಒಂದು 2-3 ಮಂತ್ಸ್ ಹಿಂದೆ ತಿಪ್ಪೆ ಗೊಬ್ಬರಕ್ಕೆ ಹಾಕಿ ಅದರಿಂದ ಮಲ್ಟಿಪ್ಲಿಕೇಶನ್ ಮಾಡಿಕೊಂಡು ಅದಕ್ಕೆ ಹಾಕ್ಬಹುದು, ಹೊಲಕ್ಕೆ ಹಾಕ್ಬಹುದು. ವರ್ಷಾನುಗಟ್ಟಲೆ ಇಡಕ್ಕಾಗಲ್ಲ. ಅಂದ್ರೆ ಜೈವಿಕ ಗೊಬ್ಬರಗಳನ್ನ ಭೂಮಿಗೆ ಹಾಕಬಹುದು, ಬೀಜೋಪಚಾರನೂ ಮಾಡಬಹುದು, ಮತ್ತೆ ಸಸ್ಯಗಳಿಗೆ ಬೇರು ಉಪಚರಿಸಬಹುದು. ನಾಟಿ ಮಾಡುವಾಗ ಬೇರುಗಳನ್ನ ಅದ್ದಿ ನಾಟಿ ಮಾಡುವಾಗ ದ್ರಾವಣದಲ್ಲಿ ಒಳ್ಳೇದು. ಪಂಪನಗೌಡರು, ಇದುವರೆಗೆ ತಾವು ಜೈವಿಕ ಗೊಬ್ಬರಗಳಿಂದ ಬೀಜೋಪಚಾರ ಮಾಡ್ತಕ್ಕಂಥ ವಿಧಾನದ ಬಗ್ಗೆ ಹೇಳಿದಿರಿ. ರೈತ ಬಾಂಧವರು, ನೀವು ಹೇಳಿದಂಗೆ ವಿವಿಧ ಒಂದು ಜೈವಿಕ ಗೊಬ್ಬರಗಳು ಸಿಗ್ತಾ ಇದ್ದಾವೆ. ರೈಜೋಬಿಯಮು, ಅಜಿಟೋಬ್ಯಾಕ್ಟರ್, ಅಜೋಸ್ಪಿರ್ಲ ಮತ್ತು ರಂಜಕ ಕರಗಿಸ್ತಕ್ಕಂಥ ಜೈವಿಕ ಗೊಬ್ಬರಗಳನ್ನು, ಈ ಒಂದು ಜೈವಿಕ ಗೊಬ್ಬರಗಳನ್ನು ಬೀಜೋಪಚಾರವನ್ನು ಮಾಡಿ ರೈತರು ಬಿತ್ತನೆ ಮಾಡಿದರೆ ಖಂಡಿತ ಸಾಕಷ್ಟು ಒಂದು ಪೌಷ್ಟಿಕಾಂಶಗಳು ಬೆಳೆಗೆ